ಇವೆಲ್ಲಾನು ಸ್ವಲ್ಪ ಪಠನೆ ಮಾಡ್ತಾ ಬರಲಾಗಿ ಆ ಕಲಾದೇವಿಯಲ್ಲಿ ಸ್ವಲ್ಪ ನಮ್ಗೆ ಆಸಕ್ತಿ ಉಂಟಾಯ್ತು. ಈಗ ನಿಮ್ ತಂದೆನೂ ಇದೆಲ್ಲ ಮಾಡ್ತಿದ್ರಾ ಹೆಂಗೆ? ಇಲ್ಲ ಸ್ವಾಮಿ, ನಮ್ ತಂದೆಯವ್ರಿಗೆ ಇವೆಲ್ಲ ಆಸಕ್ತಿ ಬಂದಿದ್ದಂಗೆ ಏನೋ. ಅಲ್ಲಿ ನಾವು ಸೇರಿರ್ತಕ್ಕಂತ ಜನ ಸಮೂಹ, ನಾವು ಸ್ನೇಹಿತರು, ನಮಗೆ ಹಿರಿಯವರು, ಅವರ ಒಡನಾಟದಲ್ಲಿ ನಾವು ಬೆರೆತು ಬಾಳದವಲ್ಲ, ಆ ಒಡನಾಟದಲ್ಲಿ ಬೆರೆತು ಬಾಳದಾಗ ಅದು ನಮಗೆ ಸ್ವಲ್ಪ ಸ್ಪಂದಿಸಿ ನಮಗೆ ಗಮನ ಆ ಕಡೆ ಎಳೆದೋಯ್ತು. ಆವಾಗ ನಾವು ಇದನ್ನ ಮಾಡಬೇಕು ಅಂತ ಮನಸ್ಸಿಗೆ ನಾಟಿ ಅದರ ಮೇಲೆ ಸ್ವಲ್ಪ ಪ್ರವೃತ್ತರಾಗಿ ಆ ಕಲೆಯನ್ನ ಮೈಗೂಡಿಸ್ಕೊಂಡು ಅಂದ್ರೆ ಕೇಳ್ತಾ ನೋಡ್ತಾ ಕಲಿತ್ರಿ. ಈಗ ಕೃಷಿನೂ ಹಂಗೆ ಕಲಿತ್ರ? ಕೃಷಿನೂ ನಮ್ಮ ತಂದೆ ತಾಯಿಗಳು ತೋರಿಸ್ಕೊಟ್ಟ ಮಾರ್ಗದಲ್ಲಿ ನಾವು ಆ ಕೃಷಿನ ಮಾಡೋದು ಕಲ್ತೋ. ಈಗ ಮುಂಚೆ ಎಷ್ಟು ಜಮೀನಿತ್ತು? ಮುಂಚೆ ನಮ್ಗೆ ಒಂದೂವರೆ ಎಕರೆ ಇತ್ತು ಸ್ವಾಮಿ. ಈಗ 3 ಎಕರೆ. ಈಗ ಒಂದೂವರೆ ಎಕರೆ ಮಾಡ್ಕೊಂಡು ತದನಂತರ ಹೆಂಗ ತಕ್ಕಷ್ಟು ಆರಂಭ ಮಾಡ್ಕೊಂಡು ಬೆಳೆ ಬೆಳ್ಕೊಂಡು ಇದ್ವಿ ಸ್ವಾಮಿ. ಈಗ ನೀವೇ ಹೇಳದಂಗೆ ಈಗ ಕಬ್ಬಿದೆ, ತೆಂಗು ಬೆಳಿತೀರಿ, ಭತ್ತ ಬೆಳಿತೀರಿ, ರಾಗಿ ಬೆಳಿತೀರಿ, ಹೌದು, ಈ ಕಾಳುಗಳು ಬೆಳಿತೀರಿ, ಹೌದು. ಹೇಳಿ ಈಗ ಕಬ್ಬು ಯಾವ್ದು ತಳಿ, ಎಷ್ಟೆಕರೆ? 571 ಸ್ವಾಮಿ. 571 ಕಬ್ಬನ್ನ ಜೂನ್ ತಿಂಗಳಲ್ಲಿ ನಾಟಿ ಮಾಡಿ ಒಂದು ಎಕರೆಗೆ 10-15 ಗಾಡಿ ಒಳ್ಳೆ ಕೊಟ್ಟಿಗೆ ಗೊಬ್ಬರವನ್ನು ಹೊಡೆದು ಬಹಳ ಕ್ಲೀನ್ ಆಗಿ 3-3.5 ಅಡಿಗೆ ಸಾಲು ಹೊಡೆದು 2 ಅಡಿಗೆ ಒಂದು ಬಿತ್ತನೆಯನ್ನು ನೆಟ್ಟಿ ಅದನ್ನ ಯಥೇಚ್ಛವಾಗಿ ಕಾಲಕಾಲಕ್ಕೆ ನೀರು ಕೊಟ್ಟು ಈ ಯಾವ ಈ ರಸಗೊಬ್ಬರಗಳನ್ನು ಕೂಡ ಹಾಕಿ ಅದರಿಂದ ಈ ಯಾವ ಮೆನ್ಯೂರು ಬೂದಿ DAP ಇವನ್ನ ಜಾಸ್ತಿ ಕೊಡದಂಗೆ 1 ಎಕರೆಗೆ 10-12 ಮೂಟೆ ಕೊಡೋದ್ರೊಳಗೆ ಬೆಳೆದು ಬೆಳೆದ್ರೆ 1 ಎಕರೆಗೆ 80-100 ಟನ್ ಕಬ್ಬು ಬೆಳಿಬಹುದು ಸ್ವಾಮಿ. ಅದೇ ತರ ಇಳುವರಿ ಬರ್ತಾ ಇದೆ. ಈಗ 517 ಹಾಕಕ್ಕಿಂತ ಮುಂಚೆ ಯಾವ ತಳಿ ಹಾಕಿದ್ರಿ? ಮೊದಲು ಹಿಂದೆ ಬಿಳಿ ಕಬ್ಬು ಅಂತ ಬರ್ತಿತ್ತು ಸ್ವಾಮಿ, ಬಾವುಟ ಅಂತ ಬರ್ತಿತ್ತು. ಆ ಬಾವುಟ ನೆಡೋ ಹಿಂದೆ ನಮ್ಮ ತಂದೆ ಕಾಲದಲ್ಲಿ ಅದು 1 ಎಕರೆಗೆ ಏನಿದ್ರು 50-60 ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಮಾಡಿದ್ರು ಆ ಹೊಸ ತಳಿಗಳು ಏನಾಗ್ತದೆ ಅಂದ್ರೆ ರೈತನಿಗೆ ಸ್ವಲ್ಪ ಚೈತನ್ಯ ಕೊಟ್ಟು ಸ್ವಲ್ಪ 20-30 ಟನ್ ಕಬ್ಬನ್ನ ಮುಂದೆ ಬೆಳೆಯಲಿಕ್ಕೆ ಅವಕಾಶ ಮಾಡುತ್ತೆ. ಈಗ ತಳಿ ಆಯ್ಕೆ ಮಾಡ್ಕೊಂಡಾಯ್ತು, ಗೊಬ್ಬರನು ಈ ವಿಜ್ಞಾನಿಗಳು ಏನ್ ಶಿಫಾರ್ಸು ಮಾಡ್ತಾರೋ ಆ ಪ್ರಮಾಣದಲ್ಲೇ ನೀವು ಉಪಯೋಗಿಸ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಹೇಳಿ ಈಗ ಸಾವಯವ ಅಂಶಗಳು ಎಷ್ಟು ಮಟ್ಟಿಗೆ ಸೇರಿಸ್ತೀರಿ ಪ್ರತಿ ವರ್ಷ? 1 ಎಕರೆಗೆ ಸ್ವಾಮಿ ಸಾವಯವ ಅಂಶಗಳು ಅಂದ್ರೆ ರಸಗೊಬ್ಬರ, ಧನ್ಯನ ಕೊಟ್ಟಿಗೆ ಗೊಬ್ಬರ, ಸೊಪ್ಪು, ಇವೆಲ್ಲವನ್ನು ನಾವು ಭೂಮಿಗೆ ಯಥೇಚ್ಛವಾಗಿ ಸೇರಿಸಿದ್ರೆ ಭೂಮಿ ಫಲವತ್ತಾಗಿರುತ್ತೆ. ಅದೇ ಭೂಮಿಗೆ ನಾವು ಈ ಮನೆ ಗೊಬ್ಬರ ಇವೆಲ್ಲ ಸಾವಯವ ಗೊಬ್ಬರ, ಸೊಪ್ಪು, ಬೇವಿನ ಸೊಪ್ಪು, ಈ ಹೊಂಗೆ ಸೊಪ್ಪು ಇವೆಲ್ಲವನ್ನು ನಾವು ಭೂಮಿಗೆ ತುಣಿದ್ರೆ ಭೂಮಿ ದಿಕ್ಕಿಡೋದಿಲ್ಲ. ಈ ರಸಗೊಬ್ಬರ ಹಾಕ್ತಾನೆ ಈ ಮೆನ್ಯೂರ ಹಾಕಿ ಹಾಕಿ ಭೂಮಿಯನ್ನ ಬೆಂಡಗಡೆ ಬಿಡ್ತಾರೆ. ಅದಕ್ಕೋಸ್ಕರವಾಗಿ ನಾವೇನಿದ್ರು ಅದನ್ನ ಕಾಲ ಪ್ರಮಾಣವಾಗಿ ಎಷ್ಟು ಹಾಕ್ಬೇಕು ಅಷ್ಟು ಹಾಕಿ ಬೆಳೀತಾ ಇರೋ ದೆಸೆಯಿಂದ ನಮ್ಮ ಭೂಮಿ ಇದುವರೆಗೂ ಫಲವತ್ ಕಳ್ಕೊಂಡಿಲ್ಲ ಸ್ವಾಮಿ. ಈಗ ಒಂದು ಕಬ್ಬು ಬೆಳೆಯುವ ಪ್ರದೇಶಕ್ಕೆ ಒಂದು ಬೆಳೆಗೆ ಈಗೇನು ಕೂಳೆ ಬೆಳೆನೋ ಅಥವಾ ತೆನೆ ಬೆಳೆನೋ? ತೆನೆ ಬೆಳೆ 80-95 ಬತ್ತು ಸ್ವಾಮಿ. ಇನ್ನು ಕೂಳೆ 80 ಟನ್ ಬರಬೇಕಾದ್ರೆ ಕಷ್ಟ ಆಗಿದೆ. ಒಂದು 10-10 7 ಬೆಳೆ ಮಾಡಿದ್ವು ಸ್ವಾಮಿ ಒಂದು ಕಬ್ಬನ್ನ ನಾವು. 7 ಬೆಳೆಲುವೆ ಭಾರಿ ಚೆನ್ನಾಗಿ ಬಂತು. ಆದ್ರೆ ಆ 7 ಬೆಳೆ ಮಾಡಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಪೈರು ಹುಟ್ಟಿ ಬಂದಾಗ ಆ ಎಲ್ಲವನ್ನು ಕಿತ್ತಿ ಆ ಕಡೆ ಬಿಸಾಕಿ ಒಂದೊಂದೇ ಪೈರು ಬಿಟ್ಕೋಬೇಕು ಸ್ವಾಮಿ. ಅದಕ್ಕೆ ತಿರ್ಗಾ ಆ ಸಾವಯವ ಗೊಬ್ಬರ ಮನೆ ಗೊಬ್ಬರ ಹೊಡೆದು ಚೆನ್ನಾಗಿ ಕ್ಲೀನ್ ಆಗಿ ವಾವ ರಸಗೊಬ್ಬರ ಕೊಟ್ಟು ಬೆಳೆದ್ರೆ ಕೂಳೆ ಕಬ್ಬು ಅಂತ ನಾವು ಬೆಳೆಯಂಗಿಲ್ಲ ಸ್ವಾಮಿ. ತೆನೆ ಕಬ್ಬಿಗಿಂತಲೂ ಇನ್ನೂ ಉತ್ಕೃಷ್ಟವಾಗಿ ಬರುತ್ತೆ. ನಾವು ಬೇಸಾಯ ಮಾಡೋದ್ರ ಮೇಲೆ ಬೆಳೆ ಎಲ್ಲ ನಮ್ಗೆ ಕೈ ಕೊಡ್ತದೆ. ಒಟ್ಟಿನಲ್ಲಿ 7 ಕೂಳೆ ಮಾಡಿದಿರಿ ಮಾಡಿದ ಕಾಲದಲ್ಲಿ. ಈಗ ಇರೋದು ಈಗಿರೋ ಬೆಳೆ ಏನು? ಈಗಿರೋ ಕಬ್ಬುಗಳೆಲ್ಲ ಈಗ ಬಂದಿರತಕ್ಕಂತ ತಳಿ ಏನಿದ್ರು 2-3 ಬೆಳೆಗೆ ಕೊನೆ ಸ್ವಾಮಿ. ಅವು ದೀರ್ಘವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಆದಾಯದ ಮೂಲ ಯಾವುದು? ಕಬ್ಬು, ತೆಂಗು, ಭತ್ತ? ನಮ್ಗೆ ಈಗ ಇವೆಲ್ಲ ಅಲ್ಲಿ ಖರ್ಚಿಗೆ ಅಲ್ಲಿಗೆ ನೇರ ಸ್ವಾಮಿ. ನಮ್ಗೆ ಆದಾಯದ ಮೂಲ ತೆಂಗಿನ ಗಿಡ. ಎಷ್ಟು ಗಿಡ ಇದೆ ಈಗ ನಮ್ದು? ಒಂದು ಎಕರೆಯಲ್ಲಿ ಇದೆ ಸ್ವಾಮಿ ತೆಂಗಿನ ಗಿಡ 50 ಗಿಡ ಇದೆ. ನಿಮ್ಮಪ್ಪ ಹಾಕಿದ್ದು? ನೀವು ಹಾಕಿದ್ದು? ಈಗ ನಾವು ಹಾಕದ್ದು ಸ್ವಾಮಿ. ಈಗ ಒಂದು 25-30 ವರ್ಷ ಆಯ್ತು ನಾವು ಹಾಕಿ. ಎಲ್ಲಿಂದ ತಂದ್ರಿ ಸಸಿಗಳು? ಸಸಿಗಳು ಅದ ಸ್ವಂತ ನಾವೇ ಹಾಕಿದ್ದು ಸ್ವಾಮಿ. ತಳ್ಳನ್ನ ಯಾವ 45 ವರ್ಷದ ಮೇಲ್ಪಟ್ಟು ಮರದಲ್ಲಿ ಒಂದು ಮರಕ್ಕೆ 60 ಮೊಟ್ಟೆ ಇರಬೇಕು, 50-60 ಮೊಟ್ಟೆ ಇರಬೇಕು ಕುರುಗಿಣ್ಣಾಗಿ. ಅಂತ ಮರದಲ್ಲಿ ತಳ್ಳ ಆರಿಸಿ ತಂದು ಹಾಕಿ ಒಗ್ಗಾಕಿ ಸೊಸೆ ಬೆಳ್ತಿದ್ವು ಸ್ವಾಮಿ. ಈಗ ಅದೇ ತರ ಬರ್ತಾ ಇದೆ ಎಲ್ಲ, ಅದೇ ತರ ಬರ್ತಾ ಇದೆ ಸ್ವಾಮಿ, ಒಳ್ಳೆ ಫಲವತ್ ಕೊಡ್ತಾ ಇದೆ. ಒಟ್ಟು ಎಷ್ಟು ಮರಗಳಿದೆ ಅಂದ್ರೆ? ಈಗ ನಮ್ದು ಒಂದ್ 50 ಮರ ಈಗ ಫಲ ಬಿಡೋದಿದೆ. ಈಗ ಹೊಸದಾಗಿ ಒಂದ 60 ಗಿಡ ಸೋಸಿ ನೆಟ್ಟಿದ್ದೀನಿ. ಸಸಿ ನೀವೇ ಮಾಡ್ಕೊಂಡ್ರ ಈಗ? ಅವು ಸೋಸಿ ನಾವೇ ಮಾಡ್ಕೊಂಡದ್ದು, ನಾವೇ ತಳ್ಳಾಕಿ ಬೆಳ್ಕೊಂಡು. ಹೇಳಿ, ಈಗ ತೆಂಗಿನ ತೋಟದ ನಿರ್ವಹಣೆ ಹೆಂಗ್ ಮಾಡ್ಬೇಕು? ತೆಂಗಿನ ತೋಟದ ನಿರ್ವಹಣೆ ವರ್ಷಕ್ಕೊಂದು ಸಾರಿ ಗೊಬ್ಬರ, ಮೇಲ್ಮಣ್ಣು, ಯಾವ ಮಣ್ಣಾದ್ರೂ ಸರಿಯ ಸ್ವಾಮಿ? ಒಂದು ವರ್ಷಕ್ಕೆ ಒಂದು ಎಕರೆಗೆ 50-60 ಗಾಡಿ ಮಣ್ಣು, 10 ಗಾಡಿ ಗೊಬ್ಬರ ಇಷ್ಟನ್ನ ಹೊಡಿಸ್ತಿ, ಚೆನ್ನಾಗಿ ಮುಖ್ಯ ಹೊಡೆದು ನೀರ್ ಕೊಡ್ತಾ ಬಂದ್ರೆ ಅದಕ್ಕೇನು ಯಾವ ಮೆನ್ಯೂರ್ ಏನು ಬೇಕಾಗಿಲ್ಲ ಸ್ವಾಮಿ, ಒಳ್ಳೆ ಫಲವತ್ ಕೊಡ್ತದೆ. ಕೀಟ ರೋಗ ಏನಿಲ್ಲ ಸದ್ಯಕ್ಕೆ. ಅದಕ್ಕೆ ಬೇವಿನ ಹಿಂಡಿ ಹಾಕ್ಬೇಕು ಬಗದೆ. ಏನಾದ್ರೂ ನುಸಿ ರೋಗ ಏನಾರ ಕಂಡು ಬಂತು ಅಂದಾಗ ಏನ್ ಮಾಡ್ತೀವಿ ಅಂದ್ರೆ, ಒಂದೆರಡು ಮುಟ್ಟೆ ಬೇವಿನ ಹಿಂಡಿ, ಒಂದೆರಡು ಮುಟ್ಟೆ ಸೂಪರು, ಒಂದ್ ಮುಟ್ಟೆ ಸುಪಲ, ಒಂದ್ ಮುಟ್ಟೆ ಪಟಾಸು, ಇಷ್ಟನ್ನೆಲ್ಲ ಬೆರೆಸಿ ಬಗದಿ ಬಗದಿ ಹಾಕ್ಬಿಡ್ತೀವಿ ಸ್ವಾಮಿ. ಆಗ ಏನಾಗ್ತದೆ ಅಂದ್ರೆ ಆ ನುಸಿ ರೋಗ ತನ್ನಷ್ಟಕ್ಕೆ ತಾನೇ ಹಾರುಂಟು. ಆತರ ಸರಿ ಹೋಗಿದೆ, ಹೋಗದೆ ಹೋಗಿದೆ. ನಮ್ಮ ತೆಂಗಿನ ಗಿಡಗಳೆಲ್ಲ ಬಹಳ ಆರೋಗ್ಯವಾಗಿದೆ ಸ್ವಾಮಿ. ಇದನ್ನ ಒಂದ್ ಸಾರಿ ಅಲ್ಲ ಅಂತ ಎರಡಾವರ್ತಿ ಮಾಡಿದೀವಿ. ತೆಂಗಿನ ಗಿಡ ಬಹಳ ಆರೋಗ್ಯವಾಗಿ ಒಳ್ಳೆ ಫಲವತ್ ಕೊಡ್ತಾ ಇದೆ. ಸರಾಸರಿ ಒಂದ್ ಮರ ಎಷ್ಟಾಗಿ ಬಿಡುತ್ತೆ? ನಮ್ಮ ಒಂದು ಅನಿಸಿಕೆ ಪ್ರಕಾರ ಲೆಕ್ಕ ಹಾಕೊಂಡ್ರೆ ಸ್ವಾಮಿ, ಎಲ್ಲಾ ಮರನೂ ಒಂದೇ ಸಮ ಕೊಡೋದಿಲ್ಲ. ಒಂದು 50-60 ಕೊಡ್ತದೆ, ಒಂದು 100-150 ಕೊಡ್ತದೆ, ಒಂದು 100-200 ಕಾಯಿ ಕೊಡೋ ಮರನೂ ಅದೇ. ಯಾಕೆಂದ್ರೆ ಅದು ಭೂಮಿ ತ್ರಾಣದಲ್ಲಿ ಒಂದೊಂದು ಮರ ಒಂದೊಂದು ವಿಧವಾಗಿ ಫಲ ಕೊಡ್ತದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ 50 ಗಿಡಕ್ಕೆ ಹೆಂಗೆ ಕನಿಷ್ಠ ಒಂದು ವರ್ಷದಲ್ಲಿ ಕೆಡಕ್ತೀನಿ ಅಂದ್ರೂ 5,000-6,000 ಕಾಯಿ ಇರುತ್ತೆ. ಅಲ್ಲಿಗೆ 120 ಕಾಯಿ ಒಂದು ಅವರೇಜ್ ಹೆಂಗೆ ಮಾರಾಟ ಮಾಡ್ತೀರಿ? ರೇಟ್ ಒಂದೇ ಸಮ ಇಲ್ಲ ಸ್ವಾಮಿ. ಒಂದ್ ಸಾರಿ 28 ರೂಪಾಯಿ ಕೆಜಿ ಕೊಡ್ತಾರೆ, ಒಂದ್ ಸಾರಿ 30 ರೂಪಾಯಿ ಕೆಜಿ ಕೊಡ್ತಾರೆ ಒಂದ್ ವಾರ. ಆ ಕಾಯಿ ಕೆಡದಾಗ ಒಂದ್ ಸಾರಿ 40 ರೂಪಾಯಿ ಕೆಜಿ ಕೊಡ್ತಾರೆ. ಆ ಸಂತೆ ಮಾರ್ಕೆಟ್ ಹೆಂಗ್ ನಡೀತದೋ ಆ ರೀತಿ ನಮ್ಗೆ ಏನೋ 6 ಕಾಸು 3 ಕಾಸು. ಅಲ್ಲ, ನೀವೇ ಹೋಗಿ ಮಾರಾಟ ಮಾಡೋದು ಅಥವಾ ಯಾರು ಬಂದು ತಗೊಂಡು ಹೋಯ್ತಾರೋ? ಇಲ್ಲ ಇಲ್ಲ, ನಾವೇ ಸ್ವಂತಹ ಸಂತೆಗೆ ಮಾರ್ಕೆಟ್ ಹಾಕಿ ಮಾರ್ತೀವಿ. ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ಮಾರ್ತೀವಿ. ಮಾರ್ತೀರಿ? ಮಾರ್ತೀವಿ. ನಿರಂತರವಾಗಿ ಆದಾಯ ಬರುತ್ತೆ. ಪರವಾಗಿಲ್ಲ ಸ್ವಾಮಿ, ಅಷ್ಟೋ ಇಷ್ಟೋ ದೇವರು ಆ ಆದಾಯ ಕೃಷಿಯಲ್ಲಿ ಆ ಭೂಮಿ ತಾಯಿ ನಮಗೆ ಕೊಡ್ತಾ ಇದ್ದ. ಹಸು ಎಮ್ಮೆ ಕುರಿ ಸಾಕಿದೀರಾ? ಇದ್ದೆ ಸ್ವಾಮಿ, ಹಸು ಇದೆ. ಎಷ್ಟಿದೆ? ಇಲಾತಿ ಹಸ, 2 ಹಸ ಇದೆ. ನಾವು 2 ಟಗರು ಸಾಕಿವಿ ಎಲ್ಲಾದ್ರಲ್ಲೂ. ಯಾಕೆಂದ್ರೆ ನಮ್ಗೆ ಮನೆ ಗೊಬ್ಬರ ಬೇಕಲ್ಲ ನೋಡಿ, ನಮ್ಗೆ ರೈತನ ಬಂಡವಾಳನೇ ಅದು. ಎಮ್ಮೆ ದನ ಹಸುಗಳು ಎಷ್ಟು ಇಳುವರಿ ಕೊಡುತ್ತೆ? ಒಂದ್ ಹಸ ನಮ್ಗೆ ಸುಮಾನ್ಯವಾಗಿ 8-9-10 ಲೀಟರ್ ಗಂಟ ಕೊಡ್ತದೆ. ಕೊಡೋವು 15-20 ಲೀಟರ್ ಕೊಡೋ ಹಸುಗಳಿದೆ. ಅಂತಹ ದೊಡ್ಡ ಹಸುಗಳ ನಾವು ಕಟ್ಟಿಲ್ಲ. ಸಾಮಾನ್ಯ 7-8-9 ಕೊಡ್ತಕ್ಕಂತ ಒಂದೆರಡು ಹಸ ಮಾಡಿಕೊಂಡಿದ್ದೀವಿ. ಹಾಲನ್ನು ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕ್ತೀವಿ. ಈಗ ಅದೆಲ್ಲ ಕೆಲಸಗಳೆಲ್ಲ ಯಾರು ಮಾಡೋದು ಕೊಡ್ರೆ? ಎಲ್ಲ ನಾವು, ನಮ್ಮ ಹೆಂಗಸರು ಎಲ್ಲ ನಾವೇ ಮಾಡ್ತೀವಿ ಸ್ವಾಮಿ. ಈ ನಾಟಕದ ಆಸಕ್ತಿ ಬಂದ್ಮೇಲೆ ನೀವು ಕೃಷಿ ಜೊತೆಗೆ ಅದನ್ನು ಮಾಡ್ಕೊಂಡು ಹೋದ್ರಿ. ನಮ್ಗೆ ನಾಟಕದ ಕಲೆ ಏನಪ್ಪ ಅಂದ್ರೆ 5 ಗಂಟೆ ಕೃಷಿ. 5 ಕಳೀತು ಅಂದ್ರೆ, 6 ಗಂಟೆ ಕಳೀತು ಅಂದ್ರೆ ಇನ್ನ 11 ಗಂಟೆ ರಾತ್ರಿ ಗಂಟ ಈ ರಂಗ ಯಾವ ಈ ಕಲಾ ಪೋಷಣೆ ಅವ್ರ ಜೊತೆ ಬೆರೆಯೋದು ಏನೋ ಒಂದು ನಾಟಕ. ಏನು ಕೇಳಿ ಕಲ್ತಿದ್ದ? ಹೆಂಗೆ? ಯಾರ ಗುರುಗಳಿದಾರ? ಗುರುಗಳು ನಮ್ಗೆ ಆದಿಮೂಲದಲ್ಲಿ ಹಾಡ್ತಿದ್ರಲ್ಲ ಅವರೆಲ್ಲ ಗುರುಗಳಿದ್ರು ಸ್ವಾಮಿ. ಆ ಗುರುಗಳ ಸಮ್ಮುಖ ಗುರುವಿಲ್ದನೆ ಗುಲಾಮನಾಗಲು ಸಾಧ್ಯವಿಲ್ಲ. ಯಾರು ಗುರುಗಳು? ಯಾರು? ಶ್ರೀಮಾನ್ ಭಜನೆ ಮನೆ ದೇವೇಗೌಡರು ಅಂತ ಇದ್ರು ಸ್ವಾಮಿ, ಅವರ ಶಿಷ್ಯ ನಾನು. ಅವರ ಸಮ್ಮುಖದಲ್ಲಿ ಈ ನಾಟಕದ ಕಲಾರಂಗದ ಅವಿಸನ್ನು ನಾನು ಕಲ್ತ್ಕೊಂಡು ಚೆನ್ನಾಗಿ ಬಂದೆ. ಮೊದಲು ಬಣ್ಣ ಹಚ್ಚಿದ್ದು ಎಷ್ಟನೇ ವಯಸ್ಸಲ್ಲಿ? ನಾನು ಬಣ್ಣ ಹಚ್ಚದಾಗ 18-19 ವರ್ಷ ವಯಸ್ಸು ಸ್ವಾಮಿ. ಏನೆಲ್ಲ ಪಾತ್ರಗಳು ಮಾಡಿದಿರಿ? ಅಯ್ಯೋ, ಆಗಿನಿಂದ ಎಲ್ಲ ಆಗೆಲ್ಲ ಬರೀ ಸೀರೆನೆ ಉಡಿಸರು ಸ್ವಾಮಿ. ಆಲೋಲ್ಕಿ, ದೇವಕಿ, ದೇವಕಿ ಅಲ್ಲಿಂದ ಎಲ್ಲ ಸುಮಾರು ಸ್ತ್ರೀಪಾತ್ರನೇ ಕೊಡೋರು. ಚಂದ್ರಮತಿ ಇವನೇ ಕೊಡೋರು. ಅನಂತರ ಆಮೇಲೆ ಬತ್ತಾ ಬತ್ತಾ ಅಭಿಮನ್ಯು, ಕೃಷ್ಣ, ರಾವಣ, ರಾಮ, ಆಂಜನೇಯ, ಭೀಮ, ದುರ್ಯೋಧನ, ವ್ಯಾಕರ್ಣ ಎಲ್ಲಾ ಪಾತ್ರಗಳನ್ನು ಮಾಡಿ ಮುಕ್ತಿ ಮಾಡಿಬಿಟ್ಬಿಟ್ಟೆ. ಈಗ ನಿಮ್ಗೆ ತುಂಬಾ ಖುಷಿ ಕೊಟ್ಟಿರೋದು ಸಿಕ್ಕಾಪಟ್ಟೆ ಚಪ್ಪಾಳೆ ಬಿದ್ದಿರೋದು ಯಾವ್ದಾರ ಒಂದು ಹಾಡು ಹೇಳಿ. ಆಂಜನೇಯ ನಾಡ ಹೇಳಿ. ಸುರಕುಲ ವಹಿಂಸಿಸಿ ನಿಷ್ಕರುಣಿತೋ ನೆನಿಸಿ ಜಗವ ಬಾಧಿಸುತ್ತಿರ್ಪು ದುರುಳ ದಶ ನನಪುರವಿದಂ ದುರುಳ ದಶ ನನಪುರವಿದಂ ನಿರುಕಿಸಿದೆ ಶ್ರೀರಾಮಚಂದ್ರನ ಕೃಪೆಯಿಂದ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಚಟುವಟಿಕೆಗಳಿದ್ರೆ ಜನರನ್ನ ಸೆಳೆಯೋದು ಸುಲಭ. ನೀವು ಈ ರೀತಿಯ ಒಂದು ವೇದಿಕೆಗಳಲ್ಲಿ ಜನರಿಗೆ ಏನು ಮನ ಮುಟ್ಟೋ ತಿಳಿಸ್ತೀರಾ ಅದನ್ನ ಅವರು ಅನುಸರಿಸ್ತಾರೆ. ಕೃಷಿಗೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಈ ಮಾಧ್ಯಮದ ಮೂಲಕ ತಿಳಿಸಿದ್ದು ಏನಾದ್ರು ಇದೆಯಾ? ಏನಿಲ್ಲ ಸ್ವಾಮಿ, ನಮಗಿಂತಲೂ ಬಲ್ಲವರು ದೊಡ್ಡವರು ಅಪಾರ ಜನಗಳಿದ್ದಾರೆ. ಆದರೆ ಈ ಬೇಸಾಯದಲ್ಲೇ ಆಗಲಿ, ಕೃಷಿಯಲ್ಲೇ ಆಗಲಿ, ಈ ಕಲೆಯಲ್ಲೇ ಆಗಲಿ, ನಾವು ದೊಡ್ಡವರು ಅಂತ ಹೇಳಲಿಕ್ಕೆ ಅಸಾಧ್ಯ. ದೊಡ್ಡವರಿಗೆ ದೊಡ್ಡವರಿದ್ದಾರೆ. ಅದಕ್ಕೋಸ್ಕರವಾಗಿ ಏನ ನಾವು ನಂಬಿರ್ತಕ್ಕಂಥ ಏನೆಲ್ಲ ಪ್ರಶಸ್ತಿಗಳು ನಿಮಗೆ ಬಂದಿವೆ? ಬಂದವೆ ಸ್ವಾಮಿ. ಮಂಡ್ಯದಲ್ಲಿ ಒಂದು ಸಾರಿ ಸನ್ಮಾನ ಮಾಡಿದ್ರು ಸ್ವಾಮಿ, ನಮ್ಮನ್ನು ಭೀಮನ್ ಪಾತ್ರ ಮಾಡಿದಾಗ ಕೆಲವು ಪ್ರಶಸ್ತಿಗಳು ಬಂದು ಸ್ವಾಮಿ, ಅವೆಲ್ಲ ಮನೇಲಿವೆ. ಯಾವ್ಯಾವ ಟೈಮ್ನಲ್ಲಿ ಬಂದೋ ಏನು ಅನ್ನೋದನ್ನ ನಾವು ರಾಜ್ಯ ಮಟ್ಟದಲ್ಲೂ ನಿಮಗೆ ಪ್ರಶಸ್ತಿಗಳು ಬಂದಿವೆ. ರಂಗಗೀತೆಯಲ್ಲಿ ಸಿಕ್ತು ಸ್ವಾಮಿ. ರಂಗಗೀತೆ ಸ್ಪರ್ಧೆ ಸ್ಪರ್ಧೆ ಎಷ್ಟನೇ ಇಸುವಿನಲ್ಲಿ? ಅದು ಮರೆತ್ಬಿಟ್ಟಿದ್ದೀನಿ ಸ್ವಾಮಿ, ಅದನ್ನ ನೋಡಬೇಕು. ಅದು ಸಾಮಾನ್ಯ 76-77 ಇರಬೇಕು. ಈಗ ನಿಮಗೆ 76 ವರ್ಷ, ಈಗ ನೀವು ಕೃಷಿಯನ್ನ ಬಿಟ್ಟಿಲ್ಲ? ಇಲ್ಲ ಸ್ವಾಮಿ, ಕೃಷಿ ಮಾಡ್ತಾ ಇದ್ದೀವಿ. ಭತ್ತನು ಬೆಳಿತೀರಿ? ಹೌದು ಸ್ವಾಮಿ. ಹೇಳಿ, ಎಷ್ಟೆಕರೆ ಪ್ರದೇಶದಲ್ಲಿ ಭತ್ತ ಬೆಳಿತೀರಿ? ಆ ಬೆಳೆ ನಿರ್ವಹಣೆ ಹೆಂಗ್ ಮಾಡ್ಬೇಕು? 1 ಎಕರೆ ಭತ್ತಕ್ಕೆ ಬಿಟ್ಕೊಂಡಿದ್ದೀವಿ ಸ್ವಾಮಿ. ಆ 1 ಎಕರೆಯಲ್ಲಿ ಯಾವ್ದಾರು ಈ ಬಂದಿರತಕ್ಕಂತ ಹೊಸತಳಿಯನ್ನ ಹಾಕಿ ಬೆಳೆದ್ರೆ, ಸಾವಯವ ಗೊಬ್ಬರ, ಮನೆ ಗೊಬ್ಬರ, 1 ಎಕರೆಗೆ 10 ಗಾಡಿ ಗೊಬ್ಬರ ಹಾಕೊಂಡು ಆನಂದವಾಗಿ ಕ್ಲೀನ್ ಆಗಿ ಮಾಡಿದ್ರೆ ಸ್ವಾಮಿ, 1 ಎಕರೆಗೆ 25-35 ಕ್ವಿಂಟಾಲ್ ಗಂಟೆ ಇಳುವರಿ ಕೊಡ್ತದೆ. 1 ಎಕರೆಗೆ ಗ್ಯಾರಂಟಿ ಕೊಡ್ತದೆ. ಅಷ್ಟು ಭತ್ತ ನಾವು ಬೆಳೆದೇ ಬೆಳಿತೀವಿ. ಆ ತರ ನೀವು ಬೆಳೆದಿದ್ದೀರಿ? ಬೆಳೆದಿವಿ. ಅದೇನದು ಹೊಸ ತಳಿನೇ ಹುಡ್ಕೊಂಡು ಹೋಗೋದು? ಆದರೆ ಹಿಂದಿನ ತಳಿಗಳಿದ್ದವಲ್ಲ ನೋಡಿ, ಆ ಹಿಂದಿನ ತಳಿಗಳು ಇಳುವರಿ ಕೊಡೋಲ್ಲ ಅಷ್ಟನ್ನು. ಈಗ ಕೆಲವು ಹೊಸ ತಳಿಗಳು ಬಂದಿವೆ ಸ್ವಾಮಿ, ಅವು ಒಳ್ಳೆ ಇಳುವರಿ ಕೊಡ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಆ ತಳಿಯನ್ನ ನಾವು ಅವಲಂಬಿಸ್ಕೋಬೇಕು. ಅಲ್ಲಿಗೆ ಪ್ರತಿ ಸಲನು ನೀವು ಬಿತ್ತನೆ ಬೀಜ ಹುಡ್ಕೊಂಡು ಹೋಗ್ಲೇಬೇಕು? ಹೌದು, ವರ್ಷಕ್ಕೊಂದ್ಸಾರಿ ಬದಲಾಯಿಸಿ ಬಿತ್ತನೆ ಬೀಜ ಹಾಕ್ತಾ ಇದ್ರೆ ಅದು ಒಳ್ಳೆ ಬೆಳೆ ಬರ್ತದೆ ಅಂತ. ಬರೀ ಬಿಳಿ ತಳಿನೇ ತೊಂದ್ರೆ ಆಗಲ್ಲ ಸ್ವಾಮಿ, ಬೇಸಾಯನೂ ಮುಖ್ಯ. ಹೇಳಿ, ಬೇಸಾಯ ಗದ್ದೆಗೆ ಗೊಬ್ಬರ ಹೊಡಿಬೇಕು, ಚೆನ್ನಾಗಿ ಉಕ್ಕೆ ಉಳಬೇಕು, ಅದಕ್ಕೆ ಟೈಮ್ಗೆ ಸರಿಯಾಗಿ 20 ದಿವಸಕ್ಕೆ ನಾಟಿ ಮಾಡಬೇಕು, ಅದಕ್ಕೆ ತಕ್ಕಂತೆ ಕಳೆ ಕಿತ್ತಿ ಯಾವ ಕಾಲದಲ್ಲಿ ಏನು ಔಷಧಿ ಪ್ರಯೋಗ ಮಾಡಬೇಕು, ಎಲ್ಲವನ್ನು ಸಮತೋಲನವಾಗಿ ಮಾಡಿದ್ರೆ ಒಳ್ಳೆ ಇಳುವರಿ ಕೊಡ್ತದೆ. ಹಂಗಾಗಿ ನಿರಂತರವಾಗಿ ಇಷ್ಟ ಆದಾಯ ನಿಮಗೆ ಬರ್ತಾ ಇದೆ. ಹೌದು ಸ್ವಾಮಿ. ರಾಗಿನೂ ಬೆಳಿತೀನಿ? ರಾಗಿನೂ ಬೆಳಿತೀವಿ ಸ್ವಾಮಿ. ಈಗಲೂ ಬೆಳೀತಾ ಇದ್ದೀರಾ? ಈಗ ಜಾಸ್ತಿ ವಿಶೇಷ ಬೆಳೆಯಕ್ಕಿಲ್ಲ, ಫಸ್ಟ್ ಎಲ್ಲ ಬೆಳೀತಾ ಇದ್ದು. ಆಗೆಲ್ಲ ಆಗಿನ ಹಿಂದಲ ತಳಿಗಳು ಏನಿದ್ರು 1 ಎಕರೆಗೆ 10-12 ಕ್ವಿಂಟಾಲ್ ಬರಬೇಕಾದ್ರೆ ಅಪಾರ ಕಷ್ಟ ಇತ್ತು. ಈಗ ಹೈಬ್ರಿಡ್ ತಳಿ ಬಂದಿದೆ ನೋಡಿ, ಹೈಬ್ರಿಡ್ ತಳಿಗಳು ಏನಿದ್ರು 20-25 ಕ್ವಿಂಟಾಲ್ ಇಳುವರಿ ಕೊಡ್ತದೆ ರಾಗಿನೂ. ಅಂದ್ರೆ ದಾಖಲೆ ಇಳುವರಿಯನ್ನ ನೀವು ಕಬ್ಬಿನಲ್ಲೂ ಪಡೆದಿದ್ದೀರಿ, ಭತ್ತದಲ್ಲೂ ಪಡೆದಿದ್ದೀರಿ, ರಾಗಿಯಲ್ಲೂ ಪ್ರಯತ್ನ ಸಾಕಷ್ಟು ಬೆಳೆದೀವಿ ಸ್ವಾಮಿ, ಸಾಕಷ್ಟು ಮಾಡಿ. ನಿಮ್ಗೆ ಜಾಸ್ತಿ ಕಾಸು ಬರೋದು ಯಾವ ಬೆಳೆಯಲ್ಲಿ? ನಮಗೆ ಬರೋದು ತೆಂಗಿನ ಗಿಡ ಸ್ವಾಮಿ. ಇನ್ನಿದ್ದ ಬೆಳೆಗಳೆಲ್ಲ ಖರ್ಚು ಅಲ್ಲಿಗೆ ನ್ಯಾರ ಸ್ವಾಮಿ, ಗೊಬ್ಬರ, ಆಳುಗಳ ಖರ್ಚು, ಇವೆಲ್ಲ ಉಳುಮೆ ಖರ್ಚು, ಇವೆಲ್ಲಾನು ಲೆಕ್ಕ ಹಾಕಿದ್ರೆ 1 ಎಕರೆ ಭತ್ತ ಮಾಡಿದ್ರೆ 2,000-5,000 ಉಳಿಯಕ್ಕೆ ಕಷ್ಟ ಸ್ವಾಮಿ. ಈಗ ಯಂತ್ರಗಳು ಏನಾದ್ರು ಬಳಕೆ ಮಾಡಿ? ಯಂತ್ರಗಳು ಉಂಟು. ಈಗ ಯಂತ್ರಗಳು ಬರಲಿಲ್ಲ ಅಂದ್ರೆ ಇವತ್ತು ನಾವು ಕೃಷಿಯನ್ನ ನಾವು ಮಾಡ್ಲಿಕ್ಕೆ ಅಸಾಧ್ಯ. ಈಗ ಟ್ರ್ಯಾಕ್ಟರ್ಗಳು ಎಲ್ಲ ಈಗ ಅವು ಬರಲಿಲ್ಲ ಅಂದಿದ್ರೆ ನಾವು ಬೇಸಾಯ ಮಾಡ್ಬೇಕಾದ್ರೆ ಅದೋಗತಿಗೆ ಇಳಿದು ಬಿಟ್ಟಿದ್ದೀವಿ ಸ್ವಾಮಿ. ಈಗ ಭೂಮಿಗೆಯೋರೇ ಈಗ ಕಡಿಮೆ ಆಗೋಗ್ಬಿಟ್ಟಿದ್ದ. ಅದರಿಂದ ಸದ್ಯಕ್ಕೆ ಯಂತ್ರಗಳು ಬರಲಾಗಿ ಏನೋ ಅಷ್ಟೋ ಇಷ್ಟೋ ಮಾಡ್ಕೊಂಡು ಕಾಲ ಕಳೀತ. ತೆಂಗಿನ ಗಿಡಗಳ ಮಧ್ಯ ಅಂತರ ಬೆಳೆಯಾಗಿ ಇನ್ನೇನು ಬೆಳೆಯೋ ಪ್ರಯತ್ನ ಮಾಡ್ಲಿಲ್ವಾ? ತೆಂಗಿನ ಗಿಡದ ಅಂತರ ಬೆಳೆಯಾಗಿ ವರ್ಷಕ್ಕೊಂದ್ಸಾರಿ ಈ ಹಳ್ಜೋಳ ಇದೆ ನೋಡಿ ಹಾಕ್ತೀವಿ ಸ್ವಾಮಿ. ಆ ಹಳ್ಜೋಳ ಹಾಕಿದ್ರೆ ಅದು ಕೂಡ 1 ಎಕರೆಗೆ 20-25 ಕ್ವಿಂಟಾಲ್ ತೆಂಗಿನ ಗಿಡ ಇರೋ ದೇಶದಿಂದ ಜಾಸ್ತಿ ಇಳುವರಿ ಕೊಡೋದಿಲ್ಲ. 20-25 ಕ್ವಿಂಟಾಲ್ ಕೊಡ್ತದೆ. ಹಸುಗೆ ಬೇಕಾದ ಮೇವು ಆಯ್ತು? ಮೇವು ಆಯ್ತು. ಈ ವರ್ಷ ನಾವು ಅದೇ ಮಾಡಿದ್ದು, ಆ ಹಲ್ಜೋಳನೇ ಹಾಕಿದ್ದು. ಒಳ್ಳೆ ಇಳುವರಿನೂ ಕೊಡ್ತು, ಒಳ್ಳೆ ರೇಟು ಸಿಕ್ತು. 1,600 ರೂಪಾಯಿ ಕ್ವಿಂಟಾಲ್ಗೆ ಕೊಟ್ಟು. ಕೃಷಿ ನಿಮಗೆ ಇದುವರೆಗೆ ಏನೆಲ್ಲ ಕೊಟ್ಟಿದೆ ಜೀವನದಲ್ಲಿ? ಸ್ವಾಮಿ, ಎಲ್ಲವನ್ನೂ ನಾವು ಅದರಿಂದಲೇ ರೈತನಾಗಿ ಹುಟ್ಟಿ ರೈತನಿಗೆ ಅದೇ ಒಂದು ಮಹದ್ ಅದ್ಭುತವಾದ ಕಾರ್ಯ. ಆ ಮಹಾ ಅದ್ಭುತ ಕಾರ್ಯವನ್ನ ನಂಬಿಕೊಂಡು ನಾವು ಬದುಕಿದ್ರೆ ಆ ಭೂಮಿ ತಾಯಿ ನಮ್ಮ ಎಂದಿಗೂ ಕೈ ಬಿಡೋದಿಲ್ಲ ಸ್ವಾಮಿ. ಏನು ಅಷ್ಟೋ ಇಷ್ಟೋ ಮಕ್ಕಳ ಓದು ಗಮನ ಎಲ್ಲ ನಮ್ಮ ಒಂದು ವಯೋಮಿತಿಗೆ ತಕ್ಕಂತೆ ಅನುಕೂಲವನ್ನು ಕೊಟ್ಟು ನಮ್ಮನ್ನ ಕಾಪಾಡ. ನಿಮ್ಮ ದಿನಚರಿ ಯಾವ ತರ ಇರುತ್ತೆ ಪಾಪೇಗೌಡ್ರೆ ಈ ವಯಸ್ಸಲ್ಲಿ? ಎಷ್ಟೊತ್ತಿಗೆ ಹೇಳ್ತೀರಿ? ಕೃಷಿಗೆ ಸಂಬಂಧಪಟ್ಟಾಗ ಏನೆಲ್ಲ ಕೆಲಸಗಳು ಮಾಡ್ತೀರಿ ನೀವು? ಸ್ವಾಮಿ, 5:30 ನಾನು ಹೇಳ್ತೀನಿ. 5:30 ಎದ್ದು ಮುಖ ತೊಳೆದು ಏನೋ ಒಂಚೂರು ಕಾಫಿ ಗಿಪ್ಪಿ ಕುಡ್ದು ಗದ್ದೆಗೆ ಹೋದ್ರೆ ಸ್ವಾಮಿ, ಗದ್ದೆ ಎಲ್ಲ ಬಳಸ್ತೀವಿ. ಏನೋ ಒಂದು 10 ಗಂಟೆ ಕೈಲಾದಷ್ಟು ಭಂಗ ಮಾಡ್ತೀವಿ. 10 ಗಂಟೆ ಮೇಲೆ ಬಂದು ಮನೇಲಿ ನಾವು ಊಟ ಮಾಡಿ ಆರಾಮಾಗಿ ಕಾಲ ಕಳಿತೀವಿ. ಈಗ ಮಕ್ಕಳು ಎಲ್ಲ ಹೊರಗಡೆ ಅವರೇ ಏನ ಅವರು ಎಲ್ಲ ಆಳು ಪಾಳು ಕೊಟ್ಟು ಮಾಡಿಸ್ತಾರೆ ಈಗ ಸದ್ಯಕ್ಕೆ. ಆಗೆಲ್ಲ ಮೊದಲು ನಾನು ಒಬ್ಬನೇ ಇಟ್ಟಿದ್ದೆ, ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ. ಈಗ ನಮಗೆ ಸ್ವಲ್ಪ ವಯಸ್ಸಾದ್ಮೇಲೆ ಈಗ ಅವ್ರವ್ರ ಜವಾಬ್ದಾರಿ ಬಿಟ್ಕೊಟ್ಟಿದ್ದೆ. ಈಗ ನಿಮ್ ತಂದೆನು ಕೃಷಿ ಮಾಡ್ತಾ ಇದ್ರು, ಅವರು ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ರು, ದಿನಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಬೆಳ್ಕೊಳ್ತಾ ಇದ್ರು. ಈಗ ನೀವು 3 ಎಕರೆ ಪ್ರದೇಶದಲ್ಲಿ ಈ ರೀತಿಯ ಬೆಳೆಗಳೆಲ್ಲ ಬೆಳೀತಾ ಇದೆ. ಕೃಷಿ ಚಿತ್ರ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಅನ್ಸುತ್ತೆ. ಹೌದು, ಈ ಹೊಸ ಹೊಸ ತಳಿಗಳು ಬಂದ್ಮೇಲೆ ಆ ಹಿಂದಿನ ತಳಿಗಳಿಗೂ ಈಗಿನ ತಳಿಗಳಿಗೂ ಅದು ಎಷ್ಟೋ ದೂರ ವಿಚಿತ್ರಗಳನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ. ಯಾಕೆ ಅಂದ್ರೆ ಆಗಿನ ತಳಿಗಳು 1 ಎಕರೆಗೆ 15 ಮೂಟೆ 15 ಕ್ವಿಂಟಾಲ್ 20 ಕ್ವಿಂಟಾಲ್ ಭತ್ತ ಬೆಳೆದವರೇ ಇತ್ತಿಲ್ಲ. ಈಗಿನ ತಳಿಗಳಲ್ಲಿ 25-35 ಕ್ವಿಂಟಾಲ್ 40 ಕ್ವಿಂಟಾಲ್ ಗಂಟಲು ಬೆಳೀತಾರೆ. ಯಾಕೆಂದ್ರೆ ಇವತ್ತು ಯಾವ ಈ ನಮ್ಮ ಇದೆಲ್ಲವನ್ನು ಕಂಡುಹಿಡಿದು ಕೃಷಿ ಸಾಧನೆಯಲ್ಲಿ ಏನು ಕಂಡುಹಿಡಿದು ನಮಗೆ ಅದನ್ನ ಸತ್ಕರಿಸಿಕೊಡ್ತಾರೆ, ಅದರಿಂದ ರೈತನಿಗೆ ಒಳ್ಳೆ ಉತ್ತಮವಾದ ಗುಣ ಅವಲಂಬನೆ ಸಿಗುತ್ತೆ. ನೀರಾವರಿ ವ್ಯವಸ್ಥೆ ಹೆಂಗೆ ನಮಗೆ ನೀರಾವರಿ ತೋಟಕ್ಕೆ? ತೋಟಕ್ಕೆ ಸ್ವಾಮಿ, ಒಂದು ಸಾರಿ ತೆಂಗಿನ ಗಿಡಕ್ಕೆ ನಾವು ಬಳಸಬೇಕು ಅಂದ್ರೆ ಅತಿ ಗಟ್ಟಿಯಾದ ಪ್ರದೇಶ ಆದ್ರೆ 1 ತಿಂಗಳಲ್ಲಿ 2 ಹದ ಕೊಡಬೇಕು. ಇಲ್ಲ ಸಮಶೀತೋಷ್ಣವಾಗಿದ್ರೆ 1 ತಿಂಗಳಲ್ಲಿ 1 ಹದ ನೀರು ಸಾಕು. ಬೋರ್ವೆಲ್ ಬೋರ್ವೆಲ್ಲು ಕಾಲುವೆಲ್ ನೀರು ಎಲ್ಲ ಇದೆ ನಮ್ಗೆ. ಬೋರ್ವೆಲ್ಲು ಹಾಕ್ಸೇವಿ, ಕಾಲುವೆ ನೀರು ಇದೆ. ಐಸ್ ಬಿಡೋದು ಅಥವಾ ಏನಾದ್ರು ಹನಿ ನೀರಾವರಿ ಮಾಡಿದ್ದೀರಾ? ಇಲ್ಲ ಇಲ್ಲ, ಹನಿ ನೀರಾವರಿ ಇಲ್ಲ ಸ್ವಾಮಿ. ಯಾಕೆಂದ್ರೆ ಈ ನೀರು ಯಥೇಚ್ಛವಾಗಿದೆಯಲ್ಲ, ಅದರಿಂದ ಏನ್ ಮಾಡ್ತೀವಿ ನಾವು ಹಾಯಿಸ್ಬಿಡ್ತೀವಿ. ಕೆಲವರು ಹನಿ ನೀರಾವರಿ ಡ್ರಿಪ್ಸ್ ಹಾಕ್ಸವ್ರೆ, ಆ ಹನಿ ನೀರಾವರಿ ಹಾಕ್ಸೋದ್ ಏನಾಗುತ್ತೆ ಅಂದ್ರೆ ಏನಿರ್ತದೆ, ಬರೀ ಗೆಡ್ಡೆಲ್ ಇರೋದಿಲ್ಲ ಸ್ವಾಮಿ, ಇಡೀ ಗದ್ದೆಲ್ಲ ಹಂಡಿರ್ತದೆ. ಈ ಗೆಡ್ಡೆಗೆ ಬೀಳೋ ನೀರು ಗೆಡ್ಡೆಗೆ ಕೊಡ್ತದೆ ಹೊರತು ಆ ಹೊರಗಡೆ ಕೊಡೋದಿಲ್ಲ. ಆದ್ರಿಂದ ಹನಿ ನೀರಾವರಿ ಅಂತ ಯಥೇಚ್ಛವಾದದ್ದಲ್ಲ ಅಂತ ನನ್ನ ಅನಿಸಿಕೆ. ಹನಿ ನೀರಾವರಿಯನ್ನು ಬಳಕೆ ಮಾಡಬಹುದು ತೆಂಗಿನ ಬೆಳೆಗೆ ಸಂಬಂಧಪಟ್ಟಂಗೆ, ಅದರ ಬೇರಿನ ವಲಯ ಎಲ್ಲಿರುತ್ತೆ ಅದನ್ನ ತಿಳ್ಕೊಂಡು ವ್ಯವಸ್ಥೆ ಮಾಡಬೇಕು. ಆ ತರ ಮಾಡಿದ್ರೆ ಆ ಬೇರು ಎಲ್ಲಿಂದ ಎಲ್ಲಗಂಟ ಹಬ್ಬಿದೆ ಅದ್ರ ತೆಂಗಿನ ಬೇರು, ಅದಕ್ಕೆಲ್ಲ ಹದ ಸಿಕ್ಕಿದ್ರೆ ಒಳ್ಳೆ ಫಲವತ್ ಕೊಡ್ತದೆ. ಅಲ್ವರ, ಈಗ 10 ಬೇರಿಗೆ ಫಲವತ್ ನೀರ್ ಸಿಕ್ಕದನ್ನೇ 2 ಬೇರಿಗೆ ನೀರ್ ಸಿಕ್ಕದ್ರೆ ಫಲವತ್ ಕೊಡ್ತದ, ಕುಂಠಿತವಾಯ್ತದೆ. ಈಗ ಭತ್ತ 1 ವರ್ಷಕ್ಕೆ ಎಷ್ಟು ಬೆಳೆ? 2 ಬೆಳೆ ಬೆಳೀತಿದ್ರು ಸ್ವಾಮಿ. ಈಗ ಯಾವ ನಾಲೆಯಲ್ಲಿ ನೀರು ಕಡಿಮೆ ಆಗ್ಬಿಟ್ಟು 1 ಬೆಳೆಗೆ ಬಂದಿವಿ. 1 ಬೆಳೆ ಆದ್ಮೇಲೆ ಏನ್ ಮಾಡ್ತೀರಿ? 1 ಬೆಳೆ ಆದ್ಮೇಲೆ ಮತ್ತೆ ಬೇಸಿಗೆಗೆ ತಡ್ನಿ, ಹಲಸಂದೆ, ಉದ್ದು, ಹೆಸರು, ಇದೆ ಹಲ್ದೋಳ ಇತ್ಯಾದಿ ದ್ವಿದಳ ಧಾನ್ಯಗಳನ್ನ ಬೆಳಿತೀವಿ. ಬೆಳೆ ಪ್ರದೇಶ ಅಂತೂ ಯಾವಾಗ್ಲೂ ಖಾಲಿ ಇರಲ್ಲ. ಇಲ್ಲ ಸ್ವಾಮಿ, ಖಾಲಿ ಇರೋದಿಲ್ಲ. ಖಾಲಿ ಇರೋದು ಅದು ನಮ್ಮ ಮಕ್ಕಳಿಗಿನ ಸದ್ಗತಿನೇ ಇಲ್ಲ, ಏನಾದ್ರೂ ಒಂದು ಬೆಳೀತಾ ಬೆಳೀತಾ ಇರಬೇಕು. ಈಗ ಮಕ್ಕಳು ಏನ್ ಮಾಡ್ತಾರೆ? ಮಗ ಒಬ್ಬ ಬಸ್ ಡ್ರೈವರು, ಕಂಡಕ್ಟರು, ಒಬ್ಬ ಸರ್ವೆ ಆಗವ್ರೆ, ಇಬ್ಬರೇ ಅವಳು ಹೊರಗಡೆ ಅವ್ರ ಕೆಲಸ. ಅವ್ರ ಈಗ ಕೃಷಿ ಚಟುವಟಿಕೆಗಳೆಲ್ಲ ನೀವು ಹಾಗೂ ನಿಮ್ಮ ಆಳುಗಳು, ನಾವು ಇಲ್ಲಿ ಅವರು ಎಲ್ಲ ಈಗ ಅವ್ರವ್ರ ಅವರು ಆಳು ಕಾಳು ಮಾಡ್ಕೊಂಡು ಮಾಡಿಸಿ ಈಗ ನಿಮ್ ಕೈಲಿ ಅರಿಯಕ್ಕಿಲ್ಲ ಅಂತ ಆಳು ಕಾಳು ಮಾಡ್ಕೊಂಡು ಹೆಂಗೋ ಮಾಡಿಸ್ತಾ ಇದೀವಿ ಸ್ವಾಮಿ. ಜೀವನಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಆಯ್ತದ ಆಯ್ತದ. ಈಗ ಪಾಪೇಗೌಡ್ರ ನಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ. ಹೇಳಿ ಪಾಪೇಗೌಡ್ರ ಮಾತು ಕೇಳಿದ್ವಿ. ಜೊತೆಗೆ ಭಾಷೆ, ನೀವು ಶಾಲೆಯಲ್ಲಿ ಹೋಗಿ ಶಿಕ್ಷಣ ಕಲಿದೆ ಹೋದ್ರು, ಒಳ್ಳೆಯ ಭಾಷಾ ಪಾಂಡಿತ್ಯ ಇದೆ ನಿಮಗೆ, ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು? ಕಥೆಗಳನ್ನ ಕೇಳಿ ಕೇಳಿ ಬಂತ ಹೆಂಗೆ? ಇವೆಲ್ಲ ಗುರುವಿನ ಮೂಲಕ. ನಾವು ಸಣ್ಣ ವಯಸ್ಸು, ನಾವು ಯಾವಾಗ ಶಾಲೆಯಿಂದ ಹೊರಗೆ ಬಂದ್ವೋ ಆಗೇನಾಯ್ತು, ಈ ಕಲಾವಿದರಾಗಿರ್ತಕ್ಕಂಥ ಗುರುಗಳ ಸಹವಾಸ ಮಾಡಿದ್ವು. ಆ ಗುರುಗಳ ಸಹವಾಸ ದೋಷದಿಂದ ಮಹಾಭಾರತ, ನಳದಮಯಂತಿ, ಮಹಾಭಾಗವತ ಇವುಗಳನ್ನ ಕೂರಿಸ್ಕೊಂಡು 1 ಗಂಟೆ 1 ಗಂಟೆ ಪಠನ ಮಾಡ್ತಾ ಬಂದ್ವಲ್ಲ ನೋಡಿ, ಆ ಅಕ್ಷರ ಜ್ಞಾನಗಳು ನಮಗೆ ಸ್ವಲ್ಪ ಮನದಟ್ಟಾಯ್ತು. ಈ ಪರಂಪರೆಯನ್ನ ಇನ್ನು ಈಗ ನಿಮ್ಮ ಮಕ್ಕಳು ಏನಾದ್ರು ಕಲ್ತಿದ್ದಾರಾ? ಅವರೆಲ್ಲ ಅವರವ್ರಾಗ ಬಿಟ್ಟಿದ್ದು ಸ್ವಾಮಿ, ಕಲಿಯಕ್ಕೆ ಅಸಾಧ್ಯ. ಎಲ್ಲಾರ್ಗೂ ಈ ತಾಯಿ ಸಾರದೆ ಅಷ್ಟಾಗಿ ಎಲ್ಲಾರ್ಗೂ ಒಲಿಯಲ್ಲ ಸ್ವಾಮಿ. ಯಾರಿಗೆ ಒಲಿಬೇಕು ಅನ್ನೋ ಒಂದು ಆ ತಾಯಿಗೆ ಆಸೆ ಇದೆಯೋ ಅವ್ರಿಗೆ ಒಲಿಬೇಕೇ ವಿನಃ ಎಲ್ಲರಿಗೂ ಅವಳು ದೊರಕುವಂತಹ ವಸ್ತುವಲ್ಲ. ಈಗ ಕೃಷಿ ನಿಮ್ಮ ವೃತ್ತಿ ಪ್ರವೃತ್ತಿ, ಈ ಒಂದು ರಂಗಕಲೆ, ನಾಟಕ, ಹೌದು, ಕಥಾ ಕಾಲಕ್ಷೇಪ ಮಾಡುವಂತದ್ದು, ಕಥೆ ಹೇಳುವಂತದ್ದು, ಇವೆಲ್ಲ ಎರಡರಲ್ಲೂ ನಿಮ್ಗೆ ಆದಾಯನೂ ಸಿಗ್ತಾ ಇದೆ, ಗೌರವನೂ ಸಿಗ್ತಾ ಇದೆ, ಮನ್ನಣೆನೂ ಸಿಗ್ತಾ ಇದೆ. ನಮ್ಗೆ ರಂಗಕಲೆ ಒಳಗೆ ಆದಾಯ ಸಿಗ್ತಾ ಇದ್ರು ಒಂದು ಸ್ಥಾನಮಾನಗಳು, ಗೌರವ ಸಿಗ್ತಾ ಇದೆ. ಕೃಷಿಯಲ್ಲೂ ನೀವೇನು ಏನ ಸಾಕಟ್ಟು, ನಮ್ಗೇನ್ ಪರವಾಗಿಲ್ಲ, ನಾವು ಮಾಡ್ತಕ್ಕಂತ ಬೇಸಾಯಕ್ಕೆ ಅನುಕೂಲ ಎಲ್ಲ ಆಗಿ ಹೆಂಗೋ ನಾವು ನಿಶ್ಚಿಂತೆಯಿಂದ ಕಾಲ ಕಳೆಯಲಿಕ್ಕೆ ಒಂದು ಅವಕಾಶ. ಕಬ್ಬನ್ನ ಏನು ಸಕ್ಕರೆ ಕೊಡ್ತೀರೋ ಬೆಲ್ಲ ಮಾಡ್ತೀರ? ಎಲ್ಲ ಸಕ್ಕರೆಗೆ ಸ್ವಾಮಿ, ಬೆಲ್ಲ ಮಾಡಲ್ಲ.

ಮುತ್ತೈದೆ ಎಲೆ ಹೆಣ್ಣು.